ಹೋಗು ಬಿಡದವು ನಿನಗ ಹೋಗಿ ಬಾರ ಗಂಡನ ಮನೆಗೆ ಬಿಡದವ ನಿನಗ ಹೋಗಿ ಬಾರ ಗಂಡನ ಮನೆಗೆ ಸಂಪ್ರದಾಯದ ಪದ ಕೇಳುತ್ತಿರುವಿರಿ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಬ್ರಹ್ಮ ಎಂಬು ಒಡೆಯ ಬಂದ ಜಾಲಿ ತಾಳನ ಬಂಗಾರ ಶೆಟ್ಟಿ ಬೆಳಿ ಹಗ್ಗ ಮುಂದ ಮಾಡೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೇ ಎಲ್ಲವಾರ ಮಲ್ಲವಾರ ಇಬ್ಬರ ಕೂಡ ಕಚ್ಚಿ ಹಾಕಿ ಉಳಿಯ ಕಟ್ಟರ ಕಡೆ ಹಾಕುದಕ್ಕ ಇಂತ ಬರುವ ನಮಗ ಸಿಗುವಂಗಿಲ್ಲ ಬೀತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬೀತರಿದೌಡ ಮಾಡೇ ಬೀತಿ ಬೀತಿ ನೀವು ಬಾಳದನ ಕಾಂಡಿರೇ ಮುದಿನಂತ ಫಲಗಳು ನೀವ ಮುಂದ ಕಾಣರೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಬಿತ್ತಿ ಬೆಳೆ ಸಾಲ ಮಾಡಿ ಹೊಟ್ಟಿ ಬಾಳ ಸದವ ಬನ್ನಿ ಮರದ ನೆರಳಿಗೆ ಕುಂತ ಊಟ ಮಾಡರೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಸೋಮ ಭೀಮ ಅಣ್ಣು ಎರಡ ಎತ್ತ ಹೂಡ ಎಣಿಯ ಹೊಡೆದ ಬಂದರ ನಾಕ ಮಂದಿ ಕೂಡೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಗಂಗೋ ಗೌರೋ ನಿಂಗೋ ನೀಲವ ಜತ್ತಿಲಿ ಹೋಗೆ ಕಳೆ ತಗದ ಬಂದಾರವರು ಅತ್ತರ ಮಾಡೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಗುಂಡೆ ಗುಳೆ ಅಣ್ಣು ಎರಡ ಎತ್ತ ಹೂಡೆ ಜೋಳ ಕೊಯ್ಯ ಕೊಂಡರವರು ಪೂಜೆ ಮಾಡೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ನೀ ಕೋದ ರೋಲ್ ಹೊಡೆದ ರಾಶಿ ಮಾಡ ಕಾಯಿ ಒಡೆದ ಕೈ ಮುಗದ ಹುಲುಲು ಎಂದಾರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಮಾದೇವ ಮಾದೇವಣ್ಣು ಎರಡ ಎತ್ತ ಹೂಡ ರಾಶಿ ಹೇರಿ ಮಂಡ ತಂದ ಆರತಿ ಮಾಡರೆ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕ ಸುಳ್ಳ ದೂರವರ ಬಂದಂತ ತೊದಲ ನುಡಿಯ ಹಾಡಿ ಹೇಳೇವ್ರಿ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಬಂದಂತ ತೊದಲ ನುಡಿಯ ಹಾಡಿ ಹೇಳೇವ್ರಿ ನಾವ ಹಳ್ಳಿ ರೈತ ಬಾಂಧವರ ಜಾನಪದಗಳ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಸಿಗುವಂಗಿಲ್ಲ ಬಿತ್ತರಿದೌಡ ಮಾಡೇ ಇಂತ ಬರುವ ನಮಗ ಇದುವರೆಗೂ ಜನಪದ ಸಂಗೀತದಲ್ಲಿ ಹುಬ್ಬಳ್ಳಿಯ ಸುಳ್ಳದ ಬಸವ ಚಂದ್ರಯ್ಯ ಮಠಪತಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಹುಬ್ಬಳ್ಳಿ ಮಾರುಕಟ್ಟೆ ಮೊದಲಿಗೆ ಆಲಿಸೋಣ. ಜವರಿ ಕಡಲೆಕಾಳು ಕನಿಷ್ಠ 3,000, ಗರಿಷ್ಠ 4,811, ಗೆಜ್ಜೆ ಶೇಂಗಾ ಕನಿಷ್ಠ ಮತ್ತು ಗರಿಷ್ಠ 5,320, ಹುರುಳಿಕಾಳು ಕನಿಷ್ಠ 4,211, ಗರಿಷ್ಠ 5,200.